ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮ. ಮುಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅನಿವಾರ್ಯ ಎಂದ ಬಿಜೆಪಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಯುಷ್ವಾಣಿ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ, ಸೌರಿಕ್ಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ ಪ್ರತಿ ಬುಧವಾರ ಶನಿವಾರ ಮಧ್ಯಾಹ್ನ 12:30 ರಾಜ್ಯವ್ಯಾಪಿ ಜಾಲದಲ್ಲಿ, ಪ್ರತಿ ಗುರುವಾರ ಭಾನುವಾರ ಬೆಳಗ್ಗೆ 8:50 101.3 FM ಬೆಂಗಳೂರು ಆಕಾಶವಾಣಿಯಲ್ಲಿ, ಪ್ರತಿ ಶುಕ್ರವಾರ ಸೋಮವಾರ ಬೆಳಗ್ಗೆ 8:02 102.9 FM ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ವೃಂದಗಾನದಲ್ಲಿ ಇದೀಗ ದೇಶಭಕ್ತಿ ಗೀತೆಗಳು. ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಮೂರ್ತಿಗಳನ್ನು ನಿಮ್ಮ ಮನೆಯಲ್ಲೇ ಸಣ್ಣ ಬಕೆಟ್ನಲ್ಲಿ ವಿಸರ್ಜಿಸಿ, ನಂತರ ಆ ನೀರನ್ನು ನಿಮ್ಮ ಮನೆಯ ಗಿಡಮರಗಳಿಗೆ ಹಾಕಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಪಿಒಪಿ ಮೂರ್ತಿಗಳು ನೀರಿನಲ್ಲಿ ಕರಗುವುದಿಲ್ಲ. ಕೆರೆ ತೊರೆಗಳಲ್ಲಿ ವಿಸರ್ಜಿಸಿದರೆ ಜಲಮಾಲಿನ್ಯ ಉಂಟಾಗುತ್ತದೆ, ಜಾಗ್ರತೆ. ಸಾರ್ವಜನಿಕ ಗಣಪತಿ ಉತ್ಸವದಲ್ಲಿ ಶಬ್ದ ಮಾಲಿನ್ಯ ಉಂಟುಮಾಡುವ ಧ್ವನಿವರ್ಧಕಗಳು, ವಾಯುಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಹಬ್ಬದಲ್ಲಿ ಉಪಯೋಗಿಸಿದ ಹೂವು, ಎಲೆ, ಇನ್ನಿತರ ಕೊಳೆಯುವ ಪದಾರ್ಥಗಳನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ಅಥವಾ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಪ್ರಕೃತಿ ವಿಕೋಪ ನಿವಾರಕ, ಪರಿಸರ ಸ್ನೇಹಿ ವಿನಾಯಕ. ಎಲ್ಲರಿಗೂ ಬರಲಿರುವ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಎಚ್ಐವಿ ಏಡ್ಸ್ ಅರಿವಿನ ಮಾಸಾಚರಣೆ 2024 ಆಗಸ್ಟ್ 12 ಅಂತಾರಾಷ್ಟೀಯ ಯುವ ದಿನಾಚರಣೆ. ಈ ಪ್ರಯುಕ್ತ 2 ತಿಂಗಳ ಕಾಲ ಎಚ್ಐವಿ ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಬ್ಬರು ಎಚ್ಐವಿ ಸೋಂಕು ಹರಡುವ ಬಗ್ಗೆ ತಿಳಿದುಕೊಳ್ಳಿ, ಸೋಂಕು ಹರಡದ ಹಾಗೆ ಜಾಗ್ರತೆ ವಹಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ನಾವು ರಾಷ್ಟ್ರ ಕಟ್ಟುವ ಗಟ್ಟಿ ರಾಷ್ಟ್ರ ಕಟ್ಟುವ ಒಂದು ಕೂಡುವ ನಾವು ರಾಷ್ಟ್ರ ಕಟ್ಟುವ ಗಟ್ಟಿ ರಾಷ್ಟ್ರ ಕಟ್ಟುವ ಒಟ್ಟುಗೂಡಿ ಹುಟ್ಟು ಹಾಕಿ ನಾಡ ಹಡಗ ನಡೆಸುವ ಬಿಟ್ಟರಾಗಿ ದೂರ ಹೋಗಿ ನಮ್ಮ ಧ್ವಜವ ಮೆರೆಸುವ ಹಡಗ ನಡೆಸುವ ಬಿಟ್ಟರಾಗಿ ದೂರ ಹೋಗಿ ನಮ್ಮ ಧ್ವಜವ ಮೆರೆಸುವ ಭ್ರಷ್ಟ ಜನರ ನೀರಿನಲ್ಲಿ ತೂರಿ ಹೋಮ ಮಾಡುವ ಕಷ್ಟೆಷ್ಟೇ ಬಂದರಲ್ಲಿ ಸೂರೆ ಮಾಡುವ ಒಂದು ಗೂಡುವ ನಾವು ರಾಷ್ಟ್ರ ಕಟ್ಟುವ ಗಟ್ಟಿ ರಾಷ್ಟ್ರ ಕಟ್ಟುವ ಒಂದು ಗುಡುವ ನಾವು ರಾಷ್ಟ್ರ ಕಟ್ಟುವ ಗಟ್ಟಿ ರಾಷ್ಟ್ರ ಕಟ್ಟುವ ಇಟ್ಟು ರಾಷ್ಟ್ರ ಲಕ್ಷ್ಯ ಕಾಯುವ ನಿಷ್ಠೆಯಿಂದ ದುಡಿದು ಮಡಿದು ನಾಡಿ ನಿಲ್ಗೆ ಕೈಯುವ ಸ್ಪಷ್ಟ ದೃಷ್ಟಿ ಇಟ್ಟು ರಾಷ್ಟ್ರ ಲಕ್ಷ್ಯ ಕಾಯುವ ದೃಷ್ಟ ನಿಲುವಿನಲ್ಲೇ ನಮ್ಮ ಜೊತೆಯ ಪಟ್ಟು ಬಳಸುವ ಶ್ರೇಷ್ಠರೆಂದೇ ನಮ್ಮ ನಾವು ಜೊತೆಗೆ ತೋರಿಕೊಳ್ಳುವ ಒಂದು ಗೂಡುವ ನಾವು ರಾಷ್ಟ್ರ ಕಟ್ಟುವ ರಾಷ್ಟ್ರ ಕಟ್ಟುವ ಒಂದು ಗೂಡುವ ನಾವು ರಾಷ್ಟ್ರ ಕಟ್ಟುವ ಮತದ ಹಮ್ಮು ನಿಷ್ಠೆಯಿಂದ ನುಗ್ಗುವ ಸುಟ್ಟು ಭಾಷೆ ವೇಷ ದ್ವೇಷ ಗಟ್ಟಿ ಘೋಷ ಗೈಯುವ ಬಿಟ್ಟು ಜಾತಿ ಮತದ ಹಮ್ಮು ನಿಷ್ಠೆಯಿಂದ ನುಗ್ಗುವ ಸುಟ್ಟು ಭಾಷೆ ವೇಷ ದ್ವೇಷ ಗಟ್ಟಿ ಘೋಷ ಗೈಯುವ ನಾಡಿದೊಂದು ನಾವಿದೊಂದು ನಮ್ಮದೊಂದೇ ಧ್ಯೇಯ ಕೂಡಿ ಕುಳಿದು ದುಡಿಯ ನೆತ್ತಿ ಬೆಳೆಸುವಂತ ಕಾರ್ಯವು ಒಂದು ಕೂಡುವ ನಾವು ರಾಷ್ಟ್ರ ಕಟ್ಟುವ ಗಟ್ಟಿ ರಾಷ್ಟ್ರ ಕಟ್ಟುವ ಒಂದು ಗೂಡುವ ನಾವು ರಾಷ್ಟ್ರ ಕಟ್ಟುವ ಗಟ್ಟಿ ರಾಷ್ಟ್ರ ಕಟ್ಟುವ. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ಸ್ ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ. ಟೋಕನ್? ಹಾ, ಆನ್ಲೈನ್ ಪೇಮೆಂಟ್ ಗಾಗಿ RBI ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ OTP CVV ಹಾಕಿ ಟೋಕನ್ ಜನರೇಟ್ ಮಾಡಿ, ಕಾರ್ಡ್ ಸುರಕ್ಷಿತ, ಪದೇ ಪದೇ ಡೀಟೇಲ್ಸ್ ಹಾಕೋ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಯುವ ಜನ ಶಕ್ತಿಯು ಮಂಥನಗೊಳ್ಳಲಿ, ನಾಡಿನ ಭಾರತ ಉಜ್ವಲವಾಗಲಿ. ಸಮರಸ ವೃಂದಕಾನದಲ್ಲಿ ಇದುವರೆಗೂ ದೇಶಭಕ್ತಿ ಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಸಮಯ ಇದೀಗ 7 ಗಂಟೆ. ಕೇಳಿ ಕಾರ್ಯಕ್ರಮ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಡ್ರ್ಯಾಗನ್ ಫ್ರೂಟ್ನ ಬೇಸಾಯ ಕ್ರಮ ಕುರಿತಾಗಿ ಡಾ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮದ ಆರಂಭದಲ್ಲಿ. ಇದಾದ ಬಳಿಕ ತತ್ವಪದ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಡ್ರ್ಯಾಗನ್ ಫ್ರೂಟ್ ಅಥವಾ ಡ್ರ್ಯಾಗನ್ ಹಣ್ಣಿನ ಬೇಸಾಯದ ಕ್ರಮದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಚಿಕ್ಕಬಳ್ಳಾಪುರ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಯಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಸ್ತುತ ಇವತ್ತು ಡ್ರ್ಯಾಗನ್ ಫ್ರೂಟಿನ ಬೇಸಾಯ ಕ್ರಮದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೇ, ತಮಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರು ನಮ್ಗೆ ಇವತ್ತು ಡ್ರ್ಯಾಗನ್ ಫ್ರೂಟಿನ ಬೇಸಾಯ ಕ್ರಮದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ಬೇಕು. ಏನೇನು ಈ ಒಂದು ಹಣ್ಣಿನ ಬೇಸಾಯ ಕ್ರಮ ಇರ್ತದೆ, ಅದಕ್ಕಿಂತ ಪೂರ್ವದಲ್ಲಿ ಡ್ರ್ಯಾಗನ್ ಫ್ರೂಟ್ ಇದರ ಒಂದು ಇತಿಹಾಸ ಹೇಳಿ, ಯಾವ ದೇಶದಿಂದ ಈ ಹಣ್ಣು ಬೆಳೆಯಲಾಗ್ತಾ ಇದೆ ಮತ್ತೆ ಇದಕ್ಕೆ ಯಾವ್ಯಾವ ತರದ ಹೆಸರಿಂದ ಕರೀಲಾಗ್ತದೆ ಹೇಳಿ ಒಂದೊಂದಾಗಿ. ಒಳ್ಳೇದು ಸರ್. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಡ್ರ್ಯಾಗನ್ ಹಣ್ಣು ಒಂದು ಕ್ಯಾಕ್ಟಸ್ ಅಥವಾ ಕಳ್ಳಿ ಜೊತೆಗೆ ಸೇರುವಂತಹ ಒಂದು ಹಣ್ಣಾಗಿದೆ. ಇದು ಒಂದು ಖುಷ್ಕಿ ತೋಟಗಾರಿಕಾ ಬೆಳೆಯಲ್ಲಿ ಒಂದು ಪ್ರಮುಖವಾಗಿರುವಂತಹ ಒಂದು ತೋಟಗಾರಿಕಾ ಬೆಳೆಯಾಗಿ ನಾವು ಕಾಣಬಹುದಾಗಿದೆ. ಇದು ಮೂಲತಃ ಬಂದ್ಬಿಟ್ಟು ದಕ್ಷಿಣ ಅಮೆರಿಕಾ ರಾಷ್ಟ್ರದಲ್ಲಿ ಬೆಳೆಯುವಂತಹ ಒಂದು ಪ್ರಮುಖವಾಗಿರುವಂತಹ ತಳಿಯಾಗಿದ್ದು, ಇದು ಕನ್ನಡದಲ್ಲಿ ನಾವು ಪಟಾಹಾಯ ಅಂತ ಹಣ್ಣು ಅಂತ ಹೇಳೋ ಇದನ್ನ ಕರಿತಾ ಹೋಗ್ತೀವಿ. ಇದು ಮೂಲತಃ ಮಧ್ಯ ಅಮೆರಿಕಾ, ದಕ್ಷಿಣ ಅಮೆರಿಕಾ ಮತ್ತು ಏಷ್ಯಾದಲ್ಲಿ ಈ ಹಣ್ಣು ಯಥೇಚ್ಛವಾಗಿ ನಾವು ಬೆಳೆಯೋದನ್ನ ನಾವು ಕಾಣಬಹುದಾಗಿದೆ. ಸೊ ಅದೇ ರೀತಿಯಾಗಿ ಈ ಒಂದು ಬೆಳೆ ಉಷ್ಣವಲಯದ ಬೆಳೆಯಾಗಿದೆ. ಯಾಕೆಂದ್ರೆ ಈ ಒಂದು ಬೆಳೆ ಒಂದು ಖುಷ್ಕಿ ತೋಟಗಾರಿಕಾ ಬೆಳೆ ಒಂದು ಪ್ರಮುಖವಾಗಿರೋದ್ರಿಂದ ಈ ಒಂದು ಬೆಳೆ ಒಂದು ಒಂದು ಉಷ್ಣವಲಯದ ಬೆಳೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದೇ ರೀತಿಯಾಗಿ ಈ ಹಣ್ಣನ್ನು ಸೂಪರ್ ಫುಡ್ ಅಂತ ನಮ್ಮ ರೈತರು ಕೂಡ ಅಥವಾ ನಮ್ಮ ಜನಗಳು ಇದನ್ನು ಕರಿತಾ ಹೋಗ್ತಾರೆ. ನಮ್ಮ ಒಂದು ಕರ್ನಾಟಕದಲ್ಲಿ ಸುಮಾರು ಒಂದು 800-900 ಹೆಕ್ಟೇರ್ನಷ್ಟು ಈ ಒಂದು ಒಂದು ಡ್ರ್ಯಾಗನ್ ಹಣ್ಣನ್ನ ಬೆಳೀತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ನೋಡ್ತಾ ಹೋದ್ರೆ ಯಾವ್ಯಾವ ರಾಜ್ಯಗಳು ಯಥೇಚ್ಛವಾಗಿ ಬೆಳೆನ ಬೆಳೀತಾ ಇರೋ ನೋಡ್ತಾ ಹೋದ್ರೆ ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇವಾಗ ಯಥೇಚ್ಛವಾಗಿ ಬೆಳೀತಾ ಹೋಗ್ತಾರೆ. ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ಬೆಳೆಯುವಂತಹ ಜಿಲ್ಲೆಗಳು ಯಾವ ನೋಡ್ತಾ ಹೋದ್ರೆ ತುಮಕೂರು, ದಕ್ಷಿಣ ಕನ್ನಡ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಈ ಒಂದು ಪ್ರೆಸೆಂಟ್ ಡೇಸಲ್ ಏನಾಗಿದೆ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದಲ್ಲೂ ಕೂಡ ನಮ್ಮ ರೈತರು ಯಥೇಚ್ಛವಾಗಿ ಈ ಬೆಳೆಯನ್ನ ಬೆಳೀತಾ ಇದ್ದಾರೆ ಸರ್. ಈಗ ಡ್ರ್ಯಾಗನ್ ಫ್ರೂಟ್ ಅಂದ ತಕ್ಷಣ ಜನರಿಗೆ ಇದರಲ್ಲಿ ಏನ್ ಪೋಷಕಾಂಶ ಇದೆ, ಇದ್ರ ತಿಂದ್ರೆ ನಮ್ಗೆ ಎಷ್ಟು ಆರೋಗ್ಯಕ್ಕೆ ಒಳ್ಳೇದಾಗ್ತದೆ, ಇದೆಲ್ಲ ಇರ್ತದೆ, ಇದ್ರ ಬಗ್ಗೆ ಹೇಳಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರು. ಓಕೆ ಸರ್. ಇದು ಡ್ರ್ಯಾಗನ್ ಹಣ್ಣು ಅಥವಾ ಏನಂತಂದ್ರೆ ಸೂಪರ್ ಫುಡ್ ಅಂತ ಕರಿತಾ ಹೋಗ್ತೀವಿ. ಯಾಕಂದ್ರೆ ಈ ಹಣ್ಣಿನಲ್ಲಿ ಯಥೇಚ್ಛವಾಗಿ ನಾವು ಜೀವಾಂಶಗಳಾಗಿರ್ಬೋದು, ಖನಿಜಾಂಶಗಳಾಗಿರ್ಬೋದು, ಪೋಷಕಾಂಶಗಳಾಗಿರ್ಬೋದು ಯಥೇಚ್ಛವಾಗಿರೋದನ್ನ ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಈ ಹಣ್ಣಿನಲ್ಲಿ ಶರ್ಕರ ಪಿಷ್ಟಗಳು ತುಂಬಾ ಯಥೇಚ್ಛವಾಗಿರೋದನ್ನ ಕಾಣಬಹುದಾಗಿದೆ. ಜೊತೆಗೆ ಖನಿಜಾಂಶಗಳಾಗಿರುವಂತಹ ಕಬ್ಬಿಣ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಈ ಒಂದು ಹಣ್ಣಲ್ಲಿ ಇವೆಲ್ಲ ಇರೋದನ್ನ ನಾವು ಕಾಣಬಹುದಾಗಿದೆ. ಇದರ ಜೊತೆಗೆ ಈ ಒಂದು ಡ್ರ್ಯಾಗನ್ ಹಣ್ಣಿನ ಉಪಯೋಗ ಮಾಡಿಕೊಂಡು ಹಲವಾರು ರೀತಿಯಾದಂತಹ ಮೌಲ್ಯವರ್ಧನ ಪದಾರ್ಥಗಳನ್ನು ಕೂಡ ನಾವು ಪ್ರಿಪೇರ್ ಮಾಡಬಹುದಾಗಿದೆ. ಅದು ಯಾವ್ಯಾವ ಅಂತ ನೋಡ್ತಾ ಹೋದ್ರೆ ಈ ಒಂದು ಡ್ರ್ಯಾಗನ್ ಹಣ್ಣಿಂದ ಬಾರ್ಗಳನ್ನ ನಾವು ತಯಾರು ಮಾಡೋದನ್ನ ಕಾಣಬಹುದಾಗಿದೆ. ಐಸ್ ಕ್ರೀಮ್ ತಯಾರಿಕೆಯಲ್ಲಿ ನಾವು ಉಪಯೋಗ ಮಾಡೋದು ಕಾಣಬಹುದಾಗಿದೆ. ಜೆಲ್ಲಿ ಮತ್ತೆ ಜ್ಯೂಸ್ಗಳನ್ನು ಕೂಡ ಯಥೇಚ್ಛವಾಗಿ ನಮ್ಮ ಜನರು ಸೇವನೆ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರಾಗಿ ಹೇಳಬೇಕಂದ್ರೆ ಇದು ಒಂದು ಸೂಪರ್ ಫ್ರೂಟ್ ಅಥವಾ ಹೇಳಿದ್ರೆ ತಪ್ಪು, ಸೂಪರ್ ಫುಡ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾವುದೇ ಹಣ್ಣಲ್ಲೂ ಕೂಡ ಔಷಧೀಯ ಗುಣಗಳು ಇರ್ತವೆ ಅಂತ ನಾವು ಕೇಳ್ತಾ ಇದ್ದೇವೆ. ಈ ಡ್ರ್ಯಾಗನ್ ಫ್ರೂಟ್ ನಲ್ಲಿ ಯಾವ ತರ ಔಷಧೀಯ ಗುಣಗಳು ಕಂಡು ಬರಬಹುದು? ಈ ಡ್ರ್ಯಾಗನ್ ಫ್ರೂಟ್ ಏನಾಗಿದೆ ಅಂದ್ರೆ ರಿಚ್ ಸೋರ್ಸ್ ಆಫ್ ಆಂಟಿ ಆಕ್ಸಿಡೆಂಟ್ ಅಂತ ನಾವು ಕರಿತಾ ಹೋಗ್ತೀವಿ. ಅಂತಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾಗಿರೋದನ್ನ ನಾವು ಕಾಣಬಹುದಾಗಿದೆ. ಯಾರಲ್ಲಿ ಮಧುಮೇಹ ಒಂದು ಸಮಸ್ಯೆ ಇರುತ್ತೋ ಅವರು ಈ ಹಣ್ಣು ಸೇವನೆ ಮಾಡಿದ್ರೆ ಏನಾಗುತ್ತೆ, ರಕ್ತದಲ್ಲಿರುವಂತಹ ಒಂದು ರಕ್ತದಲ್ಲಿರುವಂತಹ ಒಂದು ಸಕ್ಕರೆ ಪ್ರಮಾಣವನ್ನು ಕಮ್ಮಿ ಮಾಡಿಬಿಟ್ಟು ದೇಹದ ಸಮತೋಲನವನ್ನು ಕಾಪಾಡೋದಕ್ಕೆ ತುಂಬ ಸಹಕಾರಿಯಾಗಿ ಮಾಡ್ತಾ ಹೋಗುತ್ತೆ. ಚರ್ಮ ಕಾಂತಿಯ ಒಂದು ಮೌಲ್ಯವರ್ಧನ ಪದಾರ್ಥಗಳು ಇದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಇವರು ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು, ಕಿಡ್ನಿ ಸಮಸ್ಯೆಗಳಾಗಿರ್ಬೋದು, ಈ ಒಂದು ಡ್ರ್ಯಾಗನ್ ಫ್ರೂಟ್ ಎಸ್ಪೆಷಲಿ ಈ ಒಂದು ಡ್ರ್ಯಾಗನ್ ಫ್ರೂಟ್ ಅಂತಂದ್ರೆ ಈ ಕೆಂಪು ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಏನ್ ಮಾಡ್ತೀವಿ ಒಂದು ಕಲರ್ನ ಕೆಂಪು ಕಲರ್ನ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಹಲವಾರು ರೀತಿಯಾದಂತಹ ಒಂದು ಮೆಡಿಸಿನ್ಸ್ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ, ಹಲವಾರು ರೀತಿಯ ಒಂದು ಪಾನೀಯ ಒಂದು ತಯಾರಿಕೆಯಲ್ಲಿ ಕೂಡ ಇದನ್ನ ಯೂಸ್ ಮಾಡೋದನ್ನ ನಾವು ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಒಂದಲ್ಲ ಒಂದು ರೋಗಗಳಿಗೆ ಇದು ರಾಮಬಾಣವಾಗಿ ಇದನ್ನ ಇರೋದನ್ನ ನಾವು ಕಾಣಬಹುದಾಗಿದೆ. ಈ ಹಣ್ಣನ್ನ ಎಷ್ಟು ವಿಧವಾಗಿ ವರ್ಗೀಕರಣ ಮಾಡಲಾಗಿದೆ? ಸೊ ನಮ್ಮ ಒಂದು ಭಾರತ ದೇಶದಲ್ಲಿ ಮೂರು ರೀತಿಯಾಗಿ ಇದನ್ನ ವರ್ಗೀಕರಣ ಮಾಡಲಾಗಿದೆ. ಅದ್ರಲ್ಲಿ ನೋಡ್ತಾ ಹೋದ್ರೆ ಒಳಗಡೆ ಇರುವಂತಹ ಹಣ್ಣು ಕೆಂಪು ತರ ಇರುತ್ತೆ, ಹೊರಗಡೆ ಇರುವಂತಹ ಸಿಪ್ಪೆ ಹೆಂಗಿರುತ್ತೆ ಅಂದ್ರೆ ಬಿಳಿ ತಿಳಿರುತ್ತೆ. ಎರಡನೇದಾಗಿ ನಾವು ನೋಡ್ತಾ ಹೋದ್ರೆ ಒಳಗಡೆ ಇರುವಂತಹ ಹಣ್ಣು ಕೆಂಪಾಗಿರುತ್ತೆ, ಹೊರಗಡೆ ಇರುವಂತಹ ತಿರುಳು ಅಥವಾ ಸಿಪ್ಪೆ ಕೂಡ ಕೆಂಪಾಗಿರುತ್ತೆ. ಸೊ ಮೂರನೇದಾಗಿ ಹಳದಿಯ ಒಳಗಡೆ ಇರುವಂತಹ ಹಣ್ಣು ಹಳದಿ ಕಲರ್ ಇರುತ್ತೆ, ಹೊರಗಡೆ ಇರುವಂತಹ ಸಿಪ್ಪೆ ಬಿಳಿ ತಿಳಿರುತ್ತೆ. ಒಟ್ಟಾರೆಯಾಗಿ ಈ ಮೂರು ವಿಧದಲ್ಲಿ ನೋಡ್ತಾ ಹೋದ್ರೆ ಕೆಂಪು ಹಣ್ಣು ಮತ್ತು ಕೆಂಪು ತಿರುಳು ಅಂತ ಹೇಳ್ತಾ ಹೋಗ್ತೀವಿ. ಇದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಹೊಂದಿದೆ, ಹೆಚ್ಚಿನ ಗ್ರಾಹಕರು ಈ ಹಣ್ಣಿಗೆ ಮಾರು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ಹಣ್ಣು ಬೆಳೆದ್ರೆ ರೈತರಿಗೆ ಉತ್ತಮ ಆದಾಯ ಸಿಗುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಈ ಒಂದು ಡ್ರ್ಯಾಗನ್ ಹಣ್ಣನ್ನು ಬೆಳಿಬೇಕಂದ್ರೆ ಯಾವ ತರ ಮಣ್ಣು ಬೇಕಾಗ್ತದೆ ಮತ್ತೆ ಯಾವ ತರ ವಾತಾವರಣ ಇರಬೇಕಾಗುತ್ತೆ? ಇದು ಎಲ್ಲಾ ತರದ ಮಣ್ಣಲ್ಲೂ ಕೂಡ ಈ ಬೆಳೆನ ಬೆಳಿಬಹುದಾಗಿದೆ. ಕೆಂಪು ಮಣ್ಣಾಗಿರ್ಬೋದು, ಕಪ್ಪು ಮಣ್ಣಾಗಿರ್ಬೋದು, ಎಲ್ಲಾ ತರ ಮಣ್ಣಲ್ಲೂ ಬೆಳಿಬಹುದು. ಮುಖ್ಯವಾಗಿ ಯಾವ ಮಣ್ಣಲ್ಲಿ ಸಾವಯವ ಗೊಬ್ಬರ ಸಾವಯವ ಅಂಶ ಹೆಚ್ಚಾಗಿರುತ್ತೋ ಅಂತ ಮಣ್ಣಲ್ಲಿ ಈ ಒಂದು ಬೆಳೆ ಬೆಳೆದ್ರೆ ತುಂಬಾ ಉತ್ತಮವಾಗಿರುತ್ತೆ. ಅದೇ ರೀತಿಯಾಗಿ ಒಂದು ಮರಳು ಮಿಶ್ರಿತ ಅಂದ್ರೆ ಚೆನ್ನಾಗಿ ಬಸ್ತು ಹೋಗುವಂತಹ ಮರಳು ಮಿಶ್ರಿತ ಗೋಟು ಮಣ್ಣಿದ್ರೆ ಅಂತ ಮಣ್ಣಲ್ಲಿ ತುಂಬಾ ಹೆಚ್ಚಾಗಿ ಈ ಒಂದು ಬೆಳೆನ ಬೆಳೆಗೆ ತುಂಬಾ ಸೂಕ್ತವಾಗಿದೆ. ಅದೇ ರೀತಿಯಾಗಿ ಮಣ್ಣಿನ ರಸಸಾರ ಬಂದ್ಬಿಟ್ಟು 5.5-7 ಒಂದು pH ಇರಬೇಕು ಅಂತ ಕೇಳ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಈ ಒಂದು ಬೆಳೆ ಉಷ್ಣವಲಯದ ಬೆಳೆ ಆಗಿರೋದ್ರಿಂದ ಈ ಒಂದು ಬೆಳೆಗೆ ಬೆಳೆಯೋದಕ್ಕೆ ವಾತಾವರಣ ಎಷ್ಟಿರಬೇಕು ಅಂದ್ರೆ ಬಿಸಿಲು ಎಷ್ಟಿರಬೇಕು ಅಂದ್ರೆ 16-38 ಡಿಗ್ರಿ ಟೆಂಪರೇಚರ್ ಕೂಡ ಈ ಬೆಳೆ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಟೆಂಪರೇಚರ್ 40 ಕ್ರಾಸ್ ಆದ್ರೆ ಏನಾಗುತ್ತೆ, ಒಂದು ಹೂಗಳೆಲ್ಲ ಉದುರೋಗುತ್ತೆ. ಹೂಗಳು ಉದುರೋದ್ರೆ ಏನಾಗುತ್ತೆ, ಕಾಯಿ ಕಟ್ಟುವಿಕೆ ಸಂಖ್ಯೆ ಕಡಿಮೆ ಆಗ್ಬಿಟ್ಟು ಇಳುವರಿ ಏನಾಗುತ್ತೆ ಕಡಿಮೆ ಆಗೋದಕ್ಕೆ ಒಂದು ಹೆಚ್ಚಿನ ಇದನ್ನ ಕಾಣಬಹುದಾಗಿದೆ. ಇವೆಲ್ಲ ನೀವು ತಿಳಿಸ್ಕೊಟ್ಟಂಗೆ ಬೇಸಾಯ ಕ್ರಮಗಳು. ಖಂಡಿತ. ಹೌದು ಸರ್, ಹೌದು ಸರ್. ಹಾಗಾದ್ರೆ ಈ ಗಿಡ ಕೆಲವೊಂದ್ಸರಿ ಉದ್ದ ಗಿಡ್ಡಾಗಿ ಬೆಳೆದು ಬಿಡ್ತದೆ, ಈ ಗಿಡಕ್ಕೆ ಸೌರ್ ಬೇಕಾಗತ್ತಾ? ಅಂದ್ರೆ ಉದ್ದದ ಟೊಂಗೆಗಳನ್ನ ಕಟಿಂಗ್ ಏನ ಮಾಡಬೇಕಾಗತ್ತ ಹೆಂಗೆ? ಸರ್ ಖಂಡಿತ ಸರ್, ಯಾಕಂದ್ರೆ ಇದು ಒಂದು ಆಕಾರ ಮತ್ತು ಸೌರಕ್ಕೆ ಬಹಳ ಮುಖ್ಯವಾಗಿ ನಮ್ಮ ಗಿಡಕ್ಕೆ ಬೇಕಾಗ್ತಾ ಹೋಗುತ್ತೆ. ಸೊ ಯಾಕೆ ಅಂತಂದ್ರೆ ಒಂದು ಹಣ್ಣುಗಳ ಕೊಯ್ಲು ಮಾಡೋದಕ್ಕೆ ತುಂಬಾ ಸಲೀಸಾಗಿ ಮಾಡೋದೇ ಈ ಒಂದು ಆಕಾರ ಮತ್ತು ಒಂದು ಚಾಟಣಿ ಒಂದು ಬಹಳ ಮುಖ್ಯವಾಗಿರುತ್ತೆ. ಅದೇ ರೀತಿಯಾಗಿ ಏನಾಗಿರುತ್ತೆ ಅಂದ್ರೆ ಈ ಒಂದು ಕಟ್ ಮಾಡಿದ ಭಾಗಗಳನ್ನ ನಾವು ಡೈರೆಕ್ಟ್ ಆಗಿ ತೋಟದಲ್ಲಿ ಬಿಡಬಾರ್ದು, ತೋಟದ ಹೊರಗಡೆ ಹಾಕ್ಬೇಕು. ಯಾಕೆಂದ್ರೆ ಕೆಲವೊಂದ್ ಟೈಮ್ ಈ ಒಂದು ಕಾಂಡಗಳೇನಾಗಿರುತ್ತೆ ಕಳೆಗಳಾಗಿ ಮಾರ್ಪಾಡಾಗ್ತಾ ಹೋಗುತ್ತೆ. ಈ ಒಂದು ಕಾಂಡಗಳಿಂದ ಏನಾಗುತ್ತೆ, ಹಲವಾರು ರೀತಿಯ ರೋಗ ಮತ್ತು ಕೀಟಗಳು ಬರುವಂತಹ ಒಂದು ಸಂಖ್ಯೆ ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ನಾವು ಕಟ್ ಮಾಡಿರುವಂತಹ ಭಾಗಗಳು ಏನ್ ಮಾಡಬೇಕು, ತೋಟದ ಹೊರಗಡೆ ಹೋಗಿ ಸುಟ್ಟು ಹಾಕ್ಬೇಕಾಗತ್ತೆ. ಸರ್, ಡ್ರ್ಯಾಗನ್ ಫ್ರೂಟ್ ಬಗ್ಗೆ ತಿಳಿಸ್ಕೊಟ್ರಿ, ಇದ್ರ ನೀರನ್ನು ಯಾವ ತರ ನಾವು ಕೊಡಬೇಕಾಗ್ತದೆ? ಇದು ಒಂದು ಖುಷ್ಕಿ ತೋಟಗಾರಿಕಾ ಬೆಳೆ, ಅಥವಾ ಒಣ ಬೇಸಾಯದಲ್ಲಿ ಬೆಳೆಯುವಂತಹ ಒಂದು ತೋಟಗಾರಿಕಾ ಬೆಳೆ ಆಗಿರೋದ್ರಿಂದ ಕಡಿಮೆ ನೀರನ್ನ ಉಪಯೋಗ ಮಾಡಿಕೊಂಡು ಬೆಳೆಯುವಂತಹ ಬೆಳೆ ಆಗಿದೆ. ಸೊ ನಾರ್ಮಲ್ ಆಗಿ ಇದಕ್ಕೂ ಅಷ್ಟೇ, ಮಳೆಗಾಲದಲ್ಲಿ ನೀರು ಕೊಡುವಂತ ಅವಶ್ಯಕತೆ ಇಲ್ಲ. ಒಂದು ಬೇಸಿಗೆ ಕಾಲದಲ್ಲಿ ವಾರಕ್ಕೆ ಒಂದು ಸಾರಿ ಕೊಟ್ರೆ ಸಾಕಾಗತ್ತೆ. ಈ ಮಡಿ ಒಂದು ಬೆಳೆನ ಬೆಳಿಬೇಕಂದ್ರೆ ಹೆಂಗಿರ್ಬೇಕಂದ್ರೆ ಮಣ್ಣು ಚೆನ್ನಾಗಿ ನೀರು ಬಸ್ದೋಗುವಂತ ಮಣ್ಣಲ್ಲೇ ಇರಬೇಕು. ಅಕಸ್ಮಾತ್ ಏನಾದರೂ ಈ ಒಂದು ಬೆಳೆನ ನಾವು ಸ್ವಲ್ಪ ಈ ಜಿಗಿಟು ಮಣ್ಣಲ್ಲಿ ಬೆಳೆ ಏನಾಗುತ್ತೆ, ನೀರು ನಿಂತ್ಕೊಂಡು ಒಂದು ಬುಡ ಕುಳಿಯುವಂತ ರೋಗ ಬರುವಂತ ಸಂಖ್ಯೆ ಜಾಸ್ತಿ ಇರುತ್ತೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈ ಒಂದು ಡ್ರ್ಯಾಗನ್ ಫ್ರೂಟ್ ನಲ್ಲಿ ಯಾವ್ಯಾವ ತಳಿಗಳನ್ನು ನಾವು ಉಪಯೋಗಿಸಬೇಕಾಗ್ತದೆ, ತಳಿಗಳ ಬಗ್ಗೆ ಮಾಹಿತಿ ಮಾಡಿಕೊಡಿ. ಸೊ ಇದುವರೆಗೂ ಕೂಡ ತಳಿಯ ಆ ರೀತಿಯಾಗಿ ಹೊಸ ತಳಿ ರಿಲೀಸ್ ಮಾಡಿಲ್ಲ. ಅದರಲ್ಲಿ ಮೂರು ತರ ಹಣ್ಣು ಅಂತ ಹೇಳಿದ್ವಿ ನಾವು, ಕೆಂಪು ಹಣ್ಣು ಮತ್ತು ಬಿಳಿ ತಿರುಳು ಅಂತ ಹೇಳಿದ್ವಿ, ಕೆಂಪು ಹಣ್ಣು ಮತ್ತು ಕೆಂಪು ತಿರುಳು ಅಂತ ಹೇಳಿದ್ವಿ, ಹಳದಿ ಹಣ್ಣು ಮತ್ತು ಬಿಳಿ ತಿರುಳು ಅಂತ ಹೇಳಿದ್ವಿ. ಈ ತರ ನಮ್ಮ ರೈತ ಯಥೇಚ್ಛವಾಗಿ ಬೆಳೀತಾ ಇದಾರೆ. ಇದರಲ್ಲಿ ಕೂಡ ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಇರುವಂತಹ ಹಣ್ಣು ಅಂತಂದ್ರೆ ಕೆಂಪು ಹಣ್ಣು ಕೆಂಪು ತಿರುಳು ಅಲ್ಲಿ ಯಥೇಚ್ಛವಾಗಿ ನಮ್ಮ ರೈತರು ಬೆಳೀತಾ ಇದಾರೆ. ಸರ್, ಇದರ ಒಂದು ಯಾವ ಮಣ್ಣು ಇದು ಸೂಕ್ತ ಮತ್ತೆ ಯಾವ ತರ ಗೊಬ್ಬರ ನಿರ್ವಹಣೆ ಮಾಡಬೇಕಾಗತ್ತೆ? ಖಂಡಿತ, ಈ ಒಂದು ಯಾವ ಮಣ್ಣು ತುಂಬಾ ಸೂಕ್ತವಾಗಿರುತ್ತೆ ಅಂತ ನೋಡ್ತಾ ಹೋದ್ರೆ ಚೆನ್ನಾಗಿ ನೀರು ಬಸ್ತು ಹೋಗಿರುವಂತಹ ಮಣ್ಣಾದ್ರೆ ತುಂಬಾ ಸೂಕ್ತವಾಗಿರುತ್ತೆ. ಯಾಕೆಂದ್ರೆ ನೀರು ನಿಂತ್ಕೊಂಡ್ರೆ ಏನಾಗುತ್ತೆ, ಬುಡ ಕೊಳೆಯುವ ರೋಗ ಬರೋದ್ರಿಂದ ಚೆನ್ನಾಗಿ ನೀರು ಬಸ್ತು ಹೋಗುವಂತಹ ಮಣ್ಣು ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಗೊಬ್ಬರ ಹೆಂಗ್ ಕೊಡ್ಬೇಕಾದ್ರೆ, ಪ್ರತಿ ಗಿಡಕ್ಕೆ ನಾವು ನಾಟಿ ಮಾಡೋ ಸಂದರ್ಭದಲ್ಲಿ 10-15 kg ನಾವು ಸಾವಯವ ಗೊಬ್ಬರಗಳಾಗಿರುವಂತಹ ಒಂದು ತಿಪ್ಪೆ ಗೊಬ್ಬರವನ್ನು ಕೊಡಬೇಕಾಗತ್ತೆ. 200-250 gram ನಾವು ಬೇವಿನ ಹಿಂಡಿಯನ್ನ ಕೊಡಬೇಕಾಗತ್ತೆ. ಸೊ ಈ ಒಂದು ತಿಪ್ಪೆ ಗೊಬ್ಬರ ಕೊಡ್ತೀವಲ್ಲ, ಸ್ಟಾರ್ಟಿಂಗ್ ಅಲ್ಲಿ 10-15 kg ಕೊಟ್ರೆ ಪ್ರತಿ ವರ್ಷಕ್ಕೆ ಏನ್ ಮಾಡ್ಬೇಕು, ಎರಡೆರಡು ಕೆಜಿ ನಾವು ಜಾಸ್ತಿ ಮಾಡ್ತಾ ಹೋಗ್ಬೇಕಾಗತ್ತೆ. ಅದೇ ರೀತಿಯಾಗಿ ರಾಸಾಯನಿಕ ಗೊಬ್ಬರಗಳಾಗಿರುವಂತಹ ಯೂರಿಯಾ ಆಗಿರ್ಬೋದು, ಸೂಪರ್ ಫಾಸ್ಫೇಟ್ ಆಗಿರ್ಬೋದು, ಇಲ್ಲ ಮ್ಯೂರೇಟಾ ಪೊಟ್ಯಾಶ್ ಆಗಿರ್ಬೇಕು, ಇವನ್ನೆಲ್ಲ ಪ್ರತಿ ಗಿಡಕ್ಕೆ 70 ಗ್ರಾಮ್ನಷ್ಟು ಪ್ರತಿ ಗಿಡಕ್ಕೆ ನಾವು ಕೊಡೋದನ್ನ ನಾವು ಕಾಣಬಹುದಾಗಿದೆ. ಈ ಬೆಳೆ ಯಾವ್ಯಾವ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಯಥೇಚ್ಛವಾಗಿ ಈಗಾಗಲೇ ಬೆಳೀತಾ ಇದ್ದಾರೆ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ? ಸೊ ನಾನಾಗಲೇ ಹೇಳಿದೆ, ನಮ್ಮ ಒಂದು ಭಾರತ ದೇಶದಲ್ಲಿ ಯಥೇಚ್ಛವಾಗಿ ಈ ಒಂದು ಬೆಳೆಯನ್ನು ಎಲ್ಲೆಲ್ಲಿ ಬೆಳೀತಾರೆ ಅಂತ ನೋಡ್ತಾ ಹೋದರೆ, ನಾನಾಗಲೇ ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಸಮ್ ಪಾರ್ಟ್ಸ್ ಆಫ್ ತಮಿಳ್ನಾಡಲ್ಲೂ ಕೂಡ ಬೆಳೀತಾ ಇದ್ದಾರೆ. ಇವಾಗ ನಮ್ಮ ಕರ್ನಾಟಕದಲ್ಲೂ ಕೂಡ ಯಥೇಚ್ಛವಾಗಿ ಬೆಳೆಯೋದನ್ನು ನಾವು ಕಾಣಬಹುದಾಗಿದೆ ಸರ್. ಅಂದರೆ ಈಗ ಈ ಬೆಳೆ ಎಲ್ಲರಿಗೂ ಒಂದು ಬೆಳಿಬಹುದು ಅಂತ ಅನಿಸ್ತಾ ಇದೆ. ಖಂಡಿತ ಸರ್, ಖಂಡಿತ. ಯಾಕೆಂದ್ರೆ ಇದು ನಿರ್ವಹಣೆ ತುಂಬಾ ಕಡಿಮೆ ವೆಚ್ಚದಿಂದ ಮಾಡಬಹುದಾಗಿದೆ. ಒಂದು ಸಾರಿ ಈ ರೈತ ಈ ಒಂದು ಬೆಳೆನ ಹಾಕಿದ್ರೆ ಏನಾಗುತ್ತೆ, ಒಂದು 6-7 ವರ್ಷದ್ರು ಕೂಡ ಫಲವನ್ನ ಪಡ್ಕೊಳ್ಳಕ್ಕೆ ತುಂಬಾ ಸಹಕಾರಿಯಾಗಿದೆ ಸರ್. ಆಯ್ತು, ಈಗ ಈ ಒಂದು ಬೇಸಾಯ ಕ್ರಮದ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ. ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಯಾವ್ಯಾವ ಒಂದು ಕೀಟ ಮತ್ತು ರೋಗ ಬರಬಹುದು, ಇದ್ರ ಬಗ್ಗೆ ಕೂಡ ಮಾಹಿತಿ ಮಾಡಿಕೊಡಿ. ಸೊ ಈ ಒಂದು ಡ್ರ್ಯಾಗನ್ ಫ್ರೂಟ್ ಅಲ್ಲಿ ನಾವು ಪ್ರಮುಖವಾಗಿರುವಂತಹ ಒಂದು ರೋಗಗಳಂತ ನೋಡ್ತಾ, ಕೀಟಗಳಂತ ನೋಡ್ತಾ ಹೋದ್ರೆ ಇಟ್ಟು ತಿಗಣೆ ಅಂತ ಹೇಳ್ತೀವಿ, ಮತ್ತೆ ಹಣ್ಣಿನ ನೋಣ ಅಂತ ಹೇಳ್ತೀವಿ, ಮತ್ತೆ ಇರುವೆ, ಕೆಂಪಿರುವೆ ತುಂಬಾ ಪ್ರಮುಖವಾಗಿ ಕಾಣಬಹುದಾಗಿರುವಂತಹ ಒಂದು ರೋಗಗಳಾಗಿದ್ದಾವೆ, ಕೀಟಗಳಾಗಿದ್ದಾವೆ. ರೋಗಗಳಿಗೆ ಬಂದಿರುವ ಎರಡು ಪ್ರಮುಖವಾಗಿರುವಂತಹ ರೋಗಗಳನ್ನ ನಾವು ಕಾಣಬಹುದಾಗಿದೆ. ಒಂದು ಬುಡಕೊಳೆ ರೋಗ ಒಂದು ಪ್ರಮುಖವಾಗಿ ನಾವು ಕಾಣಬಹುದಾಗಿದೆ, ಮತ್ತು ಇನ್ನೊಂದು ಆಂತರಿಕ ಜಿಬ್ ರೋಗ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಅದರಲ್ಲಿ ಪ್ರಮುಖವಾಗಿರುವುದಂತದ್ದು ಒಂದು ಕೀಟ ಅಂತಂದ್ರೆ ಹಿಟ್ಟು ತಿಗಣೆ ಅಂತ ಕರಿತಾ ಹೋಗಿ, ಇದು ಅಷ್ಟೇ ರಸ ಇರುವಂತಹ ಒಂದು ಕೀಟ ಆಗಿರೋದು. ಏನ್ ಮಾಡುತ್ತೆ, ಎಲೆಯ ಕಳಭಾಗದಲ್ಲಿ ಏನಾಗುತ್ತೆ, ರಸವನ್ನು ಇರ್ತಾ ಹೋಗುತ್ತೆ, ಮತ್ತು ಕಾಂಡದ ಮೇಲೆ ಕೂಡ ರಸವನ್ನು ಇರ್ತಾ ಹೋಗುತ್ತೆ. ಈ ಒಂದು ಕೀಟದ ಪ್ರಮುಖ ಲಕ್ಷಣ ಅಂತಂದ್ರೆ ಒಂದೊಂದು ಕೀಟ ಅಲ್ಲ, ಗುಂಪು ಗುಂಪಾಗಿ ಏನಾಗುತ್ತೆ ಕೀಟಗಳು ಇರೋದನ್ನ ನಾವು ಕಾಣಬಹುದಾಗಿದೆ. ಸೊ ಟೋಟಲ್ ಆಗಿ ಏನಾಗುತ್ತೆ, ಎಲ್ಲಾ ಕಾಂಡಗಳೇನಾಗ ಹಳದಿ ಬಣ್ಣಕ್ಕೆ ಇದು ತಿರುಗೋದನ್ನ ನಾವು ಕಾಣಬಹುದಾಗಿದೆ. ಸೊ ಅದೇ ರೀತಿ ಯಾವ ರೀತಿಯ ನಿರ್ವಹಣೆ ಮಾಡಬೇಕು ಅಂತಂದ್ರೆ, 1 ಲೀಟರ್ ನೀರಿಗೆ 1.5 ಗ್ರಾಮ್ನಷ್ಟು ಇಮಿಡಾಕ್ಲೋರೋಪಿಡ್ ಹಾಕೊಂಡು ಎಲೆಗಳ ಮೇಲೆ ಸಿಂಪರಣೆ ಮಾಡಿದ್ರೆ ಏನಾಗುತ್ತೆ, ಈ ಒಂದು ಹಿಟ್ಟು ತಿಗಣೆ ರೋಗವನ್ನು ನಾವು ನಿರ್ವಹಣೆಯನ್ನು ಮಾಡೋದನ್ನ ಕಾಣಬಹುದಾಗಿದೆ. ಇಲ್ಲಾಂತಂದ್ರೆ ಒಂದು ನಾವು ನಾವು ಪರಿಸರ ಸ್ನೇಹಿ ತಂತ್ರಜ್ಞಾನ ಆಗಿರುವಂತಹ ಬೇವಿನ ಕಷಾಯ ನಾವು ಉಪಯೋಗ ಮಾಡ್ಕೊಂಡು ಮಾಡೋದಾದ್ರೆ 1500 PPM ಇರುವಂತಹ ಅಜಾಡ್ ರೆಕ್ತಿನ್ ಅಂತ ಒಂದು ಬೇವಿನ ಎಣ್ಣೆಯನ್ನು 5 ಗ್ರಾಮ್ ಪರ್ ಲೀಟರ್ ಹಾಕ್ಬಿಟ್ಟು ಸಿಂಪರಣೆ ಮಾಡಿರೋನಾಗುತ್ತೆ, ನಿರ್ವಹಣೆಯನ್ನ ಮಾಡಬಹುದಾಗಿದೆ. ಅದೇ ರೀತಿಯಾಗಿ ಹಣ್ಣಿನ ನೋಡ, ಇದು ಅಷ್ಟೇ ಪ್ರಮುಖವಾಗಿ ಬಾಧಿಸುವಂತಹ ಕೀಟಗಳು ಇದು ಕೂಡ ಒಂದಾಗಿದೆ. ಇದು ಏನ್ ಮಾಡುತ್ತೆ ಅಂದ್ರೆ, ಹಣ್ಣಿನ ನೋಡದ ಎಳೆಯ ಮರಿಗಳು ಏನ್ ಮಾಡುತ್ತೆ ಅಂದ್ರೆ, ಹಣ್ಣಿನ ತಿರುಳುಗಳನ್ನ ತಿಂತಾ ಹೋಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಕಾಲಕ್ರಮೇಣ ಏನಾಗುತ್ತೆ ಅಂತಂದ್ರೆ, ಈ ಹಣ್ಣುಗಳೆಲ್ಲ ಕಪ್ಪಾಗಿ ಉದುರು ಹೋಗಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇದನ್ನ ಯಾವ ರೀತಿಯ ಮೇಂಟೈನ್ ಮಾಡಬೇಕು ಅಂತಂದ್ರೆ, ನಾನಾಗಲೇ ಹೇಳಿದೆ, ಇದನ್ನ 1 ಲೀಟರ್ ನೀರಲ್ಲಿ 2 ಗ್ರಾಮ್ನಷ್ಟು ಮ್ಯಾಲತಿಯನ್ನು ಏನ್ ಮಾಡಬೇಕು, ಎಲೆಗಳ ಮೇಲೆ ಮತ್ತು ಕಾಯಿಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಹಣ್ಣಿನ ನೋಣವನ್ನು ನಿರ್ವಹಣೆ ಮಾಡಬಹುದು. ಇಲ್ಲಾಂದ್ರೆ ಮೋಹಕ ಬೆಳೆಗಳ ಅಳವಡಿಕೆ ಆಗಿರುವಂತಹ ಒಂದು 8-10 ಮೋಹಕ ಬೆಳೆಗಳನ್ನ ನಾವು ಅಳವಡಿಕೆಯನ್ನು ಮಾಡಬಹುದಾಗಿದೆ. ಇದನ್ನ ಮೀಥೇಲ್ ಯೂಜಿನಲ್ ಟ್ರಾಪ್ಸ್ ಇಂದ ರೆಡಿ ಮಾಡಿರುವಂತಹ ಈ ಒಂದು ಮೋಹಕ ಬಲೆಗಳನ್ನ 1 ಎಕರೆಗೆ 8 ಇಂಟರ್ನ ಕಟ್ಟಿದ್ರೆ ನಿರ್ವಹಣೆ ಮಾಡಬಹುದು. ಅದೇ ರೀತಿ ಬುಡಕೊಳೆ ರೋಗ ಅಂತ ಹೇಳಿದೆ. ಸೊ ಎಲ್ಲಿ ಬುಡದಲ್ಲಿ ನೀರು ನಿಂತ್ಕೊಂಡಾಗ ಏನಾಗುತ್ತೆ, ಬುಡಗಳೆಲ್ಲ ಕುಳಿತಾ ಹೋಗುತ್ತೆ. ಅದೇ ರೀತಿ ಬೇರೆ ಕಪ್ಪಾಗಿ ಗಿಡ ಒಣಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಇವಾಗ ಕ್ಯಾಪ್ಟನ್ ಅಂತ ಬರುತ್ತೆ ಅಥವಾ ಇಲ್ಲಾಂದ್ರೆ ಕೆಲವೊಂದು ಫಂಜಿಸೈಡ್ಸ್ ನ ಹಾಕೊಂಡು ಟ್ರೆಂಚ್ ಮಾಡಿದ್ರೆ ಏನಾಗುತ್ತೆ, ಇದನ್ನ ನಿರ್ವಹಣೆಯನ್ನ ನಾವು ಮಾಡಬಹುದಾಗಿದೆ. ಅದೇ ರೀತಿಯಾಗಿ ಮುಖ್ಯವಾಗಿ ಮಣ್ಣು ಚೆನ್ನಾಗಿ ನೀರು ಬಸ್ತು ಹೋಗುವಂತ ಮಣ್ಣಲ್ಲಿ ಇದ್ರೆ ಏನಾಗುತ್ತೆ, ತುಂಬಾ ಸೂಕ್ತವಾಗಿ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಕಾಣಬಹುದಂತ ಮತ್ತೊಂದು ರೋಗ ಅಂತಂದ್ರೆ, ಇದು ಜಿಬ್ ರೋಗ ಅಥವಾ ಆಂತರಾಕ್ಸ್ ಅಂತ ಕರಿತಾ ಹೋಗ್ತೀವಿ. ಇದೇನ್ ಮಾಡುತ್ತೆ, ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳನ್ನ ಕಂಡು ಬರೋದನ್ನ ನಾವು ನೋಡಬಹುದಾಗಿದೆ. ಕಾಲಕ್ರಮೇಣ ಏನಾಗುತ್ತೆ ಅಂದ್ರೆ, ಎಲೆಗಳು ಸುಟ್ಟಂತೆ ಇದು ಕಾಣ್ತಾ ಹೋಗುತ್ತೆ. ಹಣ್ಣುಗಳ ಮೇಲೆ ಕೂಡ ಅಷ್ಟೇ ಕಪ್ಪು ಬಣ್ಣದ ಚುಕ್ಕೆಗಳು ಕಂಡು ಬಂದು ತೀವ್ರವಾದ ಏನಾಗುತ್ತೆ, ಹಣ್ಣು ಕೊಳೆಯುವಂತೆ ಇದು ಮಾಡ್ತಾ ಹೋಗುತ್ತೆ. ನಿರ್ವಹಣೆ ಯಾವ ರೀತಿಯ ಮಾಡಬೇಕು ಅಂದ್ರೆ, ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ನಷ್ಟು ಮ್ಯಾಂಗೋಸೋಬ್ ಹಾಕೊಂಡು ಎಲೆಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಹಣ್ಣುಗಳ ರೋಗವನ್ನು ನಿರ್ವಹಣೆ ಮಾಡಬಹುದಾಗಿದೆ. ಇಲ್ಲ ಅಂತಂದ್ರೆ 1 ಗ್ರಾಮ್ನಷ್ಟು ಕಾರ್ಬನ್ಡೈಸಿಯಂನ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಹಣ್ಣುಗಳ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದಾಗಿದೆ ಸರ್. ಈಗ ಈ ಡ್ರ್ಯಾಗನ್ ಫ್ರೂಟ್ ನಾವು ಹೊಸದಾಗಿ ಪರಿಚಯ ಆಗ್ತಾ ಇರೋದ್ರಿಂದ ಸಾಕಷ್ಟು ಬೇಡಿಕೆ ಕೂಡ ನಮ್ಮ ಎಲ್ಲ ನಗರಗಳಲ್ಲೂ ಕೂಡ ಜನ ಕೂಡ ಇದನ್ನು ಖರೀದಿ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಇದ್ರ ಮತ್ತೆ ರುಚಿಯನ್ನು ಕೂಡ ಆಸ್ವಾದಿಸ್ತಾ ಇದ್ದಾರೆ. ಈಗ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ನಮ್ಮ ರೈತರು ಈ ಒಂದು ಬೆಳೆನ ಬೆಳೆದ್ರೆ ಇದಕ್ಕೆ ಮಾರುಕಟ್ಟೆ ಏನು, ಮುಂದೆ ಇದು ಮಾರಬಹುದಾ? ಸೊ ಖಂಡಿತ ಸರ್, ಈ ಒಂದು ಹಣ್ಣಿನಲ್ಲಿ ಆಗಲೇ ಇರುತ್ತಲ್ಲಿ ತುಂಬಾ ಸಕ್ಕರೆ ಅಂಶ ಇರೋದಿಲ್ಲ, ಸಕ್ಕರೆ ಅಂಶ ತುಂಬಾ ಕಡಿಮೆ ಇರುತ್ತೆ, ಮತ್ತು ಹೆಚ್ಚು ಜನ ಇದನ್ನು ಇಷ್ಟಪಡಲ್ಲ. ಯಾಕೆ ಅಂತಂದ್ರೆ ಸ್ವಲ್ಪ ಲೈಟ್ ಆಗಿ ಒಗರು ಇರುತ್ತೆ, ಸ್ವಲ್ಪ ಅಷ್ಟೊಂದು ಟೇಸ್ಟ್ ಇರೋ ಕಾರಣ ಏನ್ ಮಾಡುತ್ತೆ, ಎಲ್ಲರೂ ಇಷ್ಟಪಡಲ್ಲ. ಎಸ್ಪೆಷಲಿ ಗರ್ಭಿಣಿ ಹೆಂಗಸರು ಏನಾಗಿರ್ತಾರೆ, ಈ ಹಣ್ಣು ತಿಂದ್ರೆ ಏನಾಗುತ್ತೆ, ಅವರ ಒಂದು ಡಿಲಿವರಿ ಏನಾಗುತ್ತೆ ತುಂಬಾ ಸಲೀಸಾಗಿರೋ ನೋಡಬಹುದಾಗಿದೆ. ಸೊ ಮಾರ್ಕೆಟ್ ವಿಚಾರಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ, ಕೆಲವು ರೈತರು ಲೋಕಲ್ ಮಾರ್ಕೆಟ್ ಕೊಡ್ತಾ ಹೋಗ್ತಾರೆ, ಇಲ್ಲ ಮಾರ್ಕೆಟಿಂಗ್ ಮಾಡ್ತಾ ಹೋಗ್ತಾರೆ. ಇನ್ನ ಕೆಲವರು ಏನ್ ಮಾಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ತಾರೆ. ಇವಾಗ ಕೆಲವೊಂದು ದೇಶ ವಿಯೆಟ್ನಾಮ್ ಆಗಿರ್ಬೋದು, ಇಲ್ಲಾಂತಂದ್ರೆ ಅಮೆರಿಕಾ ಆಗಿರ್ಬೋದು, ಮಾಲ್ಡೀವ್ಸ್ ಆಗಿರ್ಬೋದು, ಥೈಲ್ಯಾಂಡ್ ದೇಶಗಳು ಏನ್ ಮಾಡ್ತಾರೆ, ಒಂದು 10 ಕೆಜಿ ಪ್ಯಾಕ್ನ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ, 5 ಕೆಜಿ ಪ್ಯಾಕ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ತಾರೆ. ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ರೈತರಿಗೆ ಉತ್ತಮ ರೀತಿಯಂತ ಬೆಲೆ ಸಿಗೋಕ್ಕೆ ತುಂಬ ಸಾಧ್ಯ ಆಗ್ತಾ ಹೋಗುತ್ತೆ. ಹಣ್ಣಿನ ಒಂದು ವೇಟ್ ಎಷ್ಟಿರಬೇಕು ಅಂದರೆ 400 ಗ್ರಾಮ್ ವೇಟ್ ಇದ್ರೆ ಒಂದೊಂದು ಒಂದು ಡ್ರ್ಯಾಗನ್ ಫ್ರೂಟ್ ಅನ್ನೋದಕ್ಕೆ ಹೆಚ್ಚಿನ ರೀತಿಯ ಬೇಡಿಕೆ ಇರೋದನ್ನ ನಾವು ಕಾಣಬಹುದಾಗಿದೆ. ಗಾತ್ರದ ಮೇಲೆ ಅದನ್ನು ಅವಲಂಬಿಸಿರುತ್ತೆ, ಗಾತ್ರದ ಮೇಲೆ ಅದರ ಒಂದು ರೇಟ್ ಫಿಕ್ಸ್ ಆಗಿರುತ್ತೆ. ಅಂದ್ರೆ ಗಾತ್ರ ಬರಬೇಕಂದ್ರೆ ನೀವು ಗಿಡ ಮತ್ತೆ ಈ ಒಂದು ಬೇಸಾಯದ ಕ್ರಮವನ್ನ ಸುಧಾರಿತವಾಗಿ ನೀವು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೂಕ್ತವಾದ ಗೊಬ್ಬರ, ನೀರು ಮತ್ತೆ ಆರೈಕೆ ಎಲ್ಲ ಮಾಡಿದ್ರೆ ಈ ಡ್ರ್ಯಾಗನ್ ಫ್ರೂಟ್ ಒಳ್ಳೆ ಗಿಡ ಹಣ್ಣನ್ನು ಕೊಡುತ್ತೆ. ಖಂಡಿತ ಸರ್, ಪೋಷಕಾಂಶಗಳ ನಿರ್ವಹಣೆ, ರೋಗ ಮತ್ತು ಕೀಟ ಇವೆಲ್ಲ ನಿರ್ವಹಣೆ ಮಾಡಿದ್ದಾದ್ರೆ ರೈತನಿಗೆ ಒಂದು ಉತ್ತಮ ರೀತಿ. ಇದು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ದೊಡ್ಡ ಪ್ರಮಾಣದಲ್ಲಿ ಬೆಳಿಬಹುದಾ ಎಕರೆಗಟ್ಟಲೆ? ಸರ್ ಬೆಳಿಬಹುದು, ಏನ್ ಸಮಸ್ಯೆ ಇಲ್ಲ. ರೈತರು ಏನ್ ಮಾಡಬೇಕು, ಯಾವುದೇ ಒಂದು ಬೆಳೆ ಬೆಳೆಯೋಕೆ ಮುಂಚೆ ಮಾಡಬೇಕು, ಅದರ ಮಾರುಕಟ್ಟೆಯನ್ನ ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಂಡು ಬೆಳೆದ್ರೆ ರೈತನಿಗೆ ಒಂದು ಉತ್ತಮ ರೀತಿಯಂತ ಲಾಭ ಪಡೆಯೋಕೆ ತುಂಬಾ ಸಹಕಾರಿಯಾಗುತ್ತೆ. ಅದು ಬಿಟ್ಟು ಈಗ ಕೇವಲ ಒಂದು 4 ಗುಂಟೆ 5 ಗುಂಟೆ ಈ ತರ ಬೆಳಿಬಹುದಾ? ಬೆಳಿಬಹುದು. ಏನ್ ಮಾಡ್ಕೋಬೇಕಂದ್ರೆ ಲೋಕಲ್ ಬೆಳೆಯುವಂತ ರೈತರ ಮೂಲಕ ಟೈ ಅಪ್ ಮಾಡ್ಕೋಬೇಕಾಗತ್ತೆ. ಇವಾಗ ರಿಲಯನ್ಸ್ ಫ್ರೆಶ್ ಆಗಿರ್ಬೋದು, ಬಿಗ್ ಬಾಸ್ಕೆಟ್ ಆಗಿರ್ಬೋದು, ಈ ತರ ನಾನು ಈ ತರ ಮಾರ್ಕೆಟ್ ಮಾರ್ಕೆಟ್ ಜೊತೆಗೆ ನೀವು ಸಂಪರ್ಕ ಮಾಡಿಕೊಂಡು ನೀವು ನಾವು ನಿಮ್ಗೆ ಕೊಡ್ತೇವೆ ಅಂತ ಮೊದಲಿಂದಲೇ ತಿಳಿಸ್ಕೊಂಡಿರ್ಬೇಕು. ಹೌದು ಸರ್. ಹಾಗಿದ್ದು ನಿಮಗೆ ಮಾರ್ಕೆಟ್ ಸಿಗುತ್ತೆ ಮತ್ತೆ ಬೆಲೆನೂ ಬರ್ತದೆ, ಬೆಲೆನೂ ಬರುತ್ತೆ, ರೈತನಾಗುವಂತ ನಷ್ಟವನ್ನು ಕೂಡ ತಡೆಗಟ್ಟಬಹುದು. ಅಂದ್ರೆ ಈಗ ಮಾರುಕಟ್ಟೆ ಹೇಗಿದೆ, ಇದು ಬಿಟ್ಟು ನಮ್ಮ ರೈತರು ಯಾವ ತರ ಒಂದು ಮಾರುಕಟ್ಟೆ ಮಾಡಬಹುದು? ಸೊ ಮಾರುಕಟ್ಟೆ ದೇಶದ ಮಾರುಕಟ್ಟೆನೇ ಅವಲಂಬಿಸಿದ್ರೆ ಒಳ್ಳೇದಾ ಅಥವಾ ಸಾವಯವಾಗಿ ಬೆಳೆದ್ರೆ ಏನಾಗುತ್ತೆ, ಒಂದು ಎಕ್ಸ್ಪೋರ್ಟ್ ಮಾಡೋದಕ್ಕೆ ತುಂಬಾ ಜಾಸ್ತಿ ಅನುಕೂಲ ಆಗ್ತದೆ. ಯಾಕೆ ಅಂತಂದ್ರೆ ಅದರಲ್ಲಿ ಕೆಮಿಕಲ್ ಒಂದು ಕೆಮಿಕಲ್ ಕಂಟೆಂಟ್ ಕಡಿಮೆ ಇದ್ದಾಗ ಏನಾಗುತ್ತೆ, ಒಂದು ಎಕ್ಸ್ಪೋರ್ಟ್ ಮಾಡೋಕ್ಕೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ನಾರ್ಮಲ್ ಆಗಿ ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದ್ರೆ ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿನ ಮೇಂಟೈನ್ ಮಾಡಬೇಕಾಗತ್ತೆ. ಹಣ್ಣಿನ ಒಂದು ಗುಣಮಟ್ಟ ಆಗಿರ್ಬೋದು, ಹಣ್ಣಿನ ಆಕಾರ ಆಗಿರ್ಬೋದು, ಹಣ್ಣಿನ ಒಂದು ಗಾತ್ರ ಆಗಿರ್ಬೋದು, ಸರಿಯಾದ ಪ್ರಮಾಣದಲ್ಲಿ ಮೇಂಟೈನ್ ಮಾಡಿದ್ರೆ ರೈತನಿಗೆ ಉತ್ತಮ ರೀತಿಯಿಂದ ಬೆಲೆ ಸಿಗ್ತದೆ, ಸಾಧ್ಯ ಆಗುತ್ತೆ. ಆಯ್ತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾಗಿ ಈ ಒಂದು ಡ್ರ್ಯಾಗನ್ ಫ್ರೂಟ್ ಬೇಸಾಯ ಕ್ರಮದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮಹತ್ವವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತ ಬಾಂಧವರು ಇರ್ತಾರೆ ಈ ಡ್ರ್ಯಾಗನ್ ಫ್ರೂಟ್ ಕಲ್ಟಿವೇಷನ್ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ನಮಗೆ, ಅದನ್ನು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರಿಂದ ತಿಳ್ಕೋಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಕೊಡ್ತೀರಾ? ದಯಮಾಡಿ ತಗೊಳ್ಳಿ ಸರ್. ಹೇಳಿ, 9909399355 ಇಲ್ಲಾಂದ್ರೆ 9901193935. ಇನ್ನೊಮ್ಮೆ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಡ್ರ್ಯಾಗನ್ ಫ್ರೂಟ್ನ ಬೇಸಾಯ ಕ್ರಮ ಕುರಿತಾಗಿ ಇದುವರೆಗೂ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಿದಿರಿ. ಇವರೊಂದಿಗೆ ತಿಮ್ಮಪ್ಪ ಹೆಚ್ ಗೌಡ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನೀಗ ತತ್ವಪದ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ. ಏಕೆ ಭ್ರಮಿಸೆ ಹೊಡಿದೆ ಗಳಿಸೆ ಜನಿಸಿ ತಾಯುವೆ ಕಾಪು ಯಾಕೆ ಭ್ರಮಿಸೆ